ಜಗಲುವಂತೆ ಮನೋಕೋ ಗುಲುಸೊಬ್ಬಾಯಿ ಜರಿಕೋ ಯಂಗಿ ನಿರೋ ಬಲೆ ಕುಂಜು ತಗವಲ್ ಆದಿಯವಳೆ ಕೊಟ್ಟೋ ಯಂಗಿ ಬಗದೆ ದಹಿಯವು ನಾನತೋ ಗುಲುಸೊಬ್ಬಾಯಿ ಜರಿಕೋ ದಹ್ಮೋಲೈ ಮಜ್ಜೋ ದಿವಿ ದಿವಿರ ಐ ನಿತ್ ನ್ಯೋ ಪುಣ್ಯೋ ಭಗಂತೆ ಕಾಮಲ್ಲೋ ಜೀವ ಮೋಲೈ ಬಂದು ದಿವಿ ದಿವಿ ರಕ್ಷ.